ಎಲ್ಲ ಕನ್ನಡಿಗರಿಗೆ ನಾವೆಲ್ಲೇ ಇದ್ರು ಕೂಡ ನಾವು ಏನೇ ಮಾಡ್ತಾ ಇದ್ರು ಕೂಡ ಕೊನೆಗೆ ದೇಶ ಏನೇ ಇರಲಿ ನೀವೆಲ್ಲ ಇಲ್ಲಿ ಜೀವನಕ್ಕಾಗಿ ಬಂದಿದ್ದೀರಿ. ಎಲ್ಲೋ ಒಂದು ಕಡೆ ಕನ್ನಡ ತಾಯಿಯ ಕುರಿತ ನಿಮ್ಮ ಹೃದಯಗಳಲ್ಲಿ ಯಾವತ್ತೂ ಇರುತ್ತೆ. ನಾವು ಬೇರೆ ಬೇರೆ ದೇಶದಲ್ಲಿ ನಮ್ಮ ನಾಡಲ್ಲೇ ಭಾರತ ದೇಶದಲ್ಲೇ ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ದೀನಿ. ಆ ಓಡಾಡುವ ಮಧ್ಯದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕನ್ನಡ ನಾಡು ಕನ್ನಡ ಮನೆಯ ಬಗ್ಗೆ ಮನಸ್ಸಿಗೆ ಯಾವತ್ತೂ ಇರುತ್ತೆ. ರಾಷ್ಟ್ರದಲ್ಲಿ ಕೊಳಕು ಹೋಗಿದ್ದಾರೆ, ಇನ್ನೇ ಇಲ್ಲ ಹೇಗೆ ಬೇಕಾದ್ರೆ ಹೇಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಆದರೆ ಮನಸ್ಸಲ್ಲಿ ಯಾವತ್ತೂ ಕನ್ನಡವೇ ಇರುತ್ತೆ. ಯಾಕಂದ್ರೆ ಕನ್ನಡವೇ ಸಹ ಕನ್ನಡವೇ ಅನ್ನಿಸ್ತದೆ.